ಪಶುಪತಿ ತನಯ ಬಾಲ ಗಜಾನನ ಪಶುಪತಿ ತನಯ ಬಾಲ ಗಜಾನನ ವಿಘ್ನ ವಿನಾಶ ಗಣೇಶ ಪಶುಪತಿ ತನಯ ಬಾಲ ಗಜಾನನ ಪಶುಪತಿ ತನಯ ಬಾಲ ಗಜಾನನ ಕುಮಹು ವಿಘ್ನ ವಿನಾಶ ಗಣೇಶ ಕುಮಹು ವಿಘ್ನ ವಿನಾಶ ಶಿವನಂದನ ಪಾಗಿ ಗಜಾನನ ಶಿವನಂದನ ಪಾಗಿ ಗಜಾನನ ವಿದ್ಯಾ ಬುದ್ಧಿ ಪ್ರದಾತ ಶಿವನಂದನ ಪಾಗಿ ಗಜಾನನ ಶಿವನಂದನ ವಿದ್ಯಾ ಬುದ್ಧಿ ಪ್ರದಾತ ವಿದ್ಯಾ ಬುದ್ಧಿ ಪ್ರದಾತ ಪಶುಪತಿ ತನಯ ಬಾಲ ಗಜಾನನ ಕುಮಹು ವಿಘ್ನ ವಿನಾಶ ಗಣೇಶ ಕುಮಹು ವಿಘ್ನ ವಿನಾಶ ಪಶುಪತಿ ತನಯ ಬಾಲ ಗಜಾನನ ಪಶುಪತಿ ತನಯ ಬಾಲ ಗಜಾನನ ಕುಮಹು ವಿಘ್ನ ವಿನಾಶ ಗಣೇಶ ಕುಮಹು ವಿಘ್ನ ವಿನಾಶ ಕುಮಹು ವಿಘ್ನ ವಿನಾಶ ಪಶುಪತಿ ತನಯ ಬಾಲ ಗಜಾನನ ಪಶುಪತಿ ತನಯ ಬಾಲ ಗಜಾನನ ಕುಮಹು ವಿಘ್ನ ವಿನಾಶ ಗಣೇಶ ಕುಮಹು ವಿಘ್ನ ವಿನಾಶ ಗಣೇಶ ಕುಮಹು ವಿಘ್ನ ವಿನಾಶ ಶಿವನಂದನ ಪಾಗಿ ಗಜಾನನ శివనందన పాయిగ జానన హే శివనందన పాయిగ జానన విద్యా బుద్ధి ప్రదాత విద్యా బుద్ధి ప్రదాత పశుపతి తనయ బాల గజానన తుమహో విఘ్న వినాశ గణేశ తుమహో విఘ్న వినాశ